ಹಾಸನ ಆಕಾಶವಾಣಿಯ ಪ್ರಸಾರವನ್ನು ಬಯಸಿ ಬರುತ್ತಿರುವವರ ಸಂಖ್ಯೆ ಅಧಿಕಗೊಂಡಿದೆ. ದಿನವೂ ನಿಮಗಿಷ್ಟವಾಗುವ ಕಾರ್ಯಕ್ರಮಗಳನ್ನು ಪೋಣಿಸುವ ಪ್ರಯತ್ನದಲ್ಲಿ ನಾವು ಸಾಗಿದ್ದೇವೆ. ಇಂದಿನ ಗೀತಗಾನ ಕಾರ್ಯಕ್ರಮದಲ್ಲಿ ಕೆಲವು ಜಾನಪದ ಗೀತೆಗಳನ್ನು ಕೇಳೋಣ. ಆರಂಭದಲ್ಲಿ ಕೇಳಿ ಬೆಂಗಳೂರು ಲತಾ ಅವರು ಹಾಡಿರುವ ಹಸಿಯ ಬೆಟ್ಟದ ಕೋಲು. ತಂದನ್ನ ತಂದನ್ನ ತಂದನ್ನ ತಂದನ್ನ ತಂದನ್ನ